1500 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಮಾರ್ಚ್ ತಿಂಗಳ 8ರಂದು, ಅಂದರೆ 8/3/2025 ಶನಿವಾರ. ಸಹಾಯವಾಣಿ ಸಂಖ್ಯೆ 1500. ಪ್ರಕಟಣೆ ಕೇಳಿದಿರಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಯುವಕ ಯುವತಿಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಳ ಪಂಗಡಗಳಲ್ಲಿ ವಿವಾಹವಾದರೆ ಅಂತಹ ದಂಪತಿಗಳಿಗೆ 2,00,000 ರೂಪಾಯಿಗಳ ಸಹಾಯಧನ ನೀಡಲಾಗುವುದು. ಹೆಚ್ಚಿನ ವಿವರಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಕಚೇರಿಯನ್ನು ಸಂಪರ್ಕಿಸಿ. ಇದು ಜಂಟಿ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ, ದಾವಣಗೆರೆ ಜಿಲ್ಲೆಯ ಪ್ರಕಟಣೆ. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಸಾವಯವ ಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿ ಅನುಸರಿಸುತ್ತಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರು ಗ್ರಾಮದ ಪ್ರಗತಿಪರ ರೈತರಾದ ಟಿವಿ ರುದ್ರೇಶ್ ಅವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಂಎಸ್ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೇ, ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ರುದ್ರೇಶ್ ಅವರು, ಕಾರಿಗನೂರು ಗ್ರಾಮ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇಲ್ಲಿನ ಒಬ್ಬ ಪ್ರಗತಿಪರ ರೈತರಿದ್ದಾರೆ. ಇವರು ಎಲ್ಲಾ ಒಂದು ಬೆಳೆಗಳನ್ನ ಬೆಳೀತಾರೆ, ಭತ್ತ, ಅಡಿಕೆ, ಮತ್ತೆ ಅಂತರ್ ಬೆಳೆಯಾಗಿ ಕೊಕ್ಕೋ, ಬಾಳೆ, ನಿಂಬೆ, ಹಲಸು. ಇವರ ವಿಶೇಷತೆ ಏನಂತಂದ್ರೆ, ಇವರೇ ಒಂದು ಸಾವಯವ ಕ್ರಮದಲ್ಲಿ ಬೆಳೆದ್ಬಿಟ್ಟು ಆಮೇಲೆ ತಮ್ಮ ಒಂದು ಸ್ವಂತ ಬ್ರ್ಯಾಂಡ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ, ತಮ್ಮದೇ ಆದಂತ ಒಂದು ಬ್ರ್ಯಾಂಡಿಂಗ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಈಗ ಏನು ನಾವು ಒಳಸುರಿಗಳು ಬೇಕಂತ ಹೇಳ್ತೀವಿ ನಮ್ಮ ಕೃಷಿ ಜಮೀನಿಗೆ ಅಥವಾ ನಮ್ಮ ಫಸಲಿಗೆ, ನಮ್ಮ ಬೆಳೆಗಳಿಗೆ, ಈ ಒಳಸುರಿಗಳನ್ನ ಹೊರಗಿಂದ ತರದೇನೆ ಇವರೇ ತಮ್ಮ ಒಂದು ಜಮೀನಿನಲ್ಲಿ, ಸ್ವಂತ ಒಂದು ಜಮೀನಿನಲ್ಲಿ ತಯಾರಿ ಮಾಡ್ಕೊಂಡ್ಬಿಟ್ಟು ಬೆಳೆಗಳಿಗೆ ತುಂಬಾ ಒಂದು ಗೊಬ್ಬರ ಕೊಡೋ ಜೊತೆಗೆ ತಮ್ಮ ಜಮೀನಿನ ಒಂದು ಫಲವತ್ತತೆ ಕೂಡ ಇವರು ಕಾಯ್ದುಕೊಂಡು ಹೋಗ್ತಾ ಇದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಹೇಳಿ ರುದ್ರೇಶ್, ಕೃಷಿ ಎಷ್ಟು ವರ್ಷದಿಂದ ತಾವು ಆರಂಭ ಮಾಡಿದ್ರಿ? ನಮಸ್ಕಾರ ಸರ್, ನನ್ನ ಹೆಸರು ರುದ್ರೇಶ್ ಅಂತ, ಕಾರಿಗನೂರು, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ಸಣ್ಣದಕ್ಕೆ 7ನೇ ಕ್ಲಾಸ್ ಅಷ್ಟೇ ಓದಿರೋದು, ಅಲ್ಲಿದ್ದನು ಕೃಷಿನೇ ಮಾಡ್ಕೊಂತ ಬಂದಿರೋದು, ಬೇರೆ ದಾರಿ ಮಾಡಿ ಏನಿಲ್ಲ ಸರ್, ಕೃಷಿ ಬಿಟ್ಟರೆ ಬೇರೆ ಏನೂ ಇಲ್ಲ, ಕೃಷಿಯೊಳಗೆ ಎಲ್ಲದನ್ನು ಮಾಡಿರೋದು. ನಾವು ಈ 10 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೆ ಸರ್, ಅದಕ್ಕೆ ಮುಂಚೆ ಮಾಮೂಲು ಕೃಷಿ ಮಾಡ್ತಾ ಇದ್ದೆ. 10 ವರ್ಷದಿಂದ ಸಾವಯವ ಕೃಷಿ ಅಂದ್ರೆ, ಸಾವಯವ ಕೃಷಿ ಬಗ್ಗೆ, ಸಾವಯವ ಕೃಷಿನ ಬೀಜ ಮಾಡೋದ್ರಿಂದ ಕಟಾವು ಮಾಡಿ ಮತ್ತು ಮಾರಾಟ ಮಾಡೋದ್ರೊಳಗೂ ಸಾವಯವನ ಮಾಡ್ತೇನೆ. ಅದನ್ನ ಒಂದೊಂದಾಗಿ ಹೇಳ್ತೇನೆ. ಸಸಿ ಮಡಿ ಶುರು ಮಾಡಕರನೆ ಜೀವಾಮೃತ ಮಾಡ್ತಾವಲ್ಲ, ಅದನ್ನ ಅದ್ರಾಗೆ ಬೀಜಾಮೃತ ಮಾಡಿ ಅದ್ರಲ್ಲಾಗೆ ಅದನ್ನ ಮಿಕ್ಸ್ ಮಾಡಿ ಒಂದ್ ದಿವಸ ನೆನೆ ಕವರೊಬ್ಬರ ಹಾಕಿ ಮತ್ತ ಅದನ್ನ ತುಂಬಿಟ್ಟು ಮತ್ತೆ ಅದನ್ನ ಬೀಜ ಮಾಡಿಕೆ ಬರೆಸಿ ಮತ್ ಬೇಯಿಸಲ್ತ ಸರ್, ಅಲ್ಲಿದ್ದ ಶುರು ಅದೇ ರೀತಿ ಶುರು ಮಾಡಿ ಬೇಯಿಸಲ್ತವೆ. ಬೇಯಚಲ್ಲಾದ್ಮೇಲೆ ಹಸಿರು ಗೊಬ್ಬರ ಮಾಡ್ತವೆ, ಡೈ ಹೆಂಚ ಮಾಡ್ತವೆ ಭತ್ತಕ್ಕೆ. ಡೈಹೆಂಚ ಮಾಡಿ ಡೈಹೆಂಚ 45-50 ದಿವಸದೊಳಗೆ ಅದನ್ನ ಹೊಡಿತೇವೆ. ಅಲ್ಲಿವರೆಗೂ ಇದು ಬೀಜ ನಾವು ಹಸಿರು ಗೊಬ್ಬರ ಬೇಯಿಸಲ್ಲಿ 15 ದಿವಸದ್ಮೇಲೆ ಬೇಯಿಸಲ್ತವೆ. ಅಲ್ಲಿಗೆ 45 ದಿವಸ 30 ದಿವಸಕ್ಕೆ ಸಸಿ ಬರ್ತಾವ, 15 ದಿವಸಕ್ಕೆ ಅದನ್ನ ನಾವು ನಾಟಿ ಮಾಡಕ್ ರೆಡಿ ಮಾಡ್ಕೊಂತೇವೆ. ಹಸಿರು ಗೊಬ್ಬರ ಅದೇ ನಮ್ಗೆ ಹೆಚ್ಚು ಗೊಬ್ಬರ ಆಗೋದು, ಅದೇ ನಾವು ಮತ್ತೆ ರಾಸಾಯನಿಕ ಬಳಸಲ್ಲ. ಹಂಗಾಗಿ ಸಾವಯವನ್ನು ತಗೊಳಲ್ಲ, ಯಾವ್ದು ತಗೊಳಲ್ಲ ಸರ್, ಸ್ವಂತ 1 ರೂಪಾಯಿ ಏನೋ ತಗೊಳಲ್ಲ ಸರ್. ನಾವೇನಿದ್ರೆ ನಾವೇ ತಯಾರು ಮಾಡ್ಕೊಂಡು, ಜೀವಾಮೃತ ಮಾಡ್ತಾನೆ, ಗೋಕೃಪಾಮೃತ ಮಾಡ್ತಾನೆ, ಮತ್ಸ್ಯಜನ್ಯ ಅಂತ ಮೀನು ಮತ್ತೆ ಸಗಣಿ ಗೋತ ಎರಳು ಗೊಬ್ಬರ, ಅಲ್ಲ ಮೀನು ಸಗಣಿ ಗೋತ ಮತ್ ಮಜ್ಜಿಗೆ ಬೆಲ್ಲ ಈ ಪ್ರಮಾಣದಲ್ಲಿ ಹಾಕಿ ಅದನ್ನ ಒಂದೊಂದು ಸಮ ಪ್ರಮಾಣ 30 ಕೆಜಿ ಹಂಗ ಹಾಕಿ ಅದನ್ನ 100 ದಿವಸ ಕೊಳೆ ಹಾಕಿ 100 ದಿವಸ ನಂತರ ಅದಷ್ಟು ಎಲ್ಲ ಕೊಳತು ಇದಾಗಿರುತ್ತೆ, ಅದನ್ನು ಉಪಯೋಗಿಸ್ತೇವೆ ಸರ್. ಅದಾದ ನಂತರ ಹ್ಯೂಮಿಕ್ ಆಸಿಡ್ ಅಂತ ಮಾಡ್ಕೊಂತೇವೆ ಸರ್. ಹ್ಯೂಮಿಕ್ ಆಸಿಡ್ ಅಂದ್ರೆ ಜಿಂಕು, ಬೋರನ್, ಟ್ರಕಡರ್ಮ, ಸಗಣಿ, ಗೋತ ಮತ್ತೆ ಎರಳು ಗೊಬ್ಬರ, ಇದನ್ನ 45 ದಿವಸದೊಳಗೆ ತಯಾರಾಗುತ್ತೆ ಸರ್. ಇದನ್ನ 100 ಲೀಟರ್ಗೆ 40% ಇದು ಮಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸರ್. ತೋಟಕ್ಕಾದ್ರೆ 1 ಲೀಟರ್ ಹಾಕ್ತವೆ, ಗದ್ದಿಗಾದ್ರೆ ಬಕೆಟ್ನ ಹಾಕೊಂಡು ಹಂಗೆ ಹಾಕ್ತವೆ, ಇಲ್ಲ ನೀರು ಅರೆ ನೀರಲ್ಲಿ ಬಿಡ್ತೇವೆ ಸರ್ ಕಡೆಯಿಂದ. ಇದು ಒಂದು ಪದ್ಧತಿ ಸರ್. ಆಮೇಲೆ ಅಷ್ಟಗವ್ಯ ಅಂತ ಮಾಡ್ಕೊಂಡ ಸರ್. ಅಷ್ಟಗವ್ಯ ಅಂದ್ರೆ ಈ ತುಪ್ಪ, ಸಗಣಿ, ಗೋತ, ಮಜ್ಜಿಗೆ, ಹಾಲು, ಮತ್ತೆ ಎಳ್ನೀರು, ಆಮೇಲೆ ಪಚ್ಚಬಾಳೆ ಹಣ್ಣು ಒಂದು 12, ಆಮೇಲೆ ಜೇನುತುಪ್ಪ 1 kg, ಇದನ್ನೆಲ್ಲ ಹಾಕಿ ಅದನ್ನ ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕು ಅಂದ್ರೆ, ಒಂದು 5 liter 5 kg ಸಗಣಿ, 1 liter 1 kg ತುಪ್ಪಕ್ಕೆ ಮಿಕ್ಸ್ ಮಾಡ್ಬೇಕು ಸರ್. 5 ದಿವಸ ತನಕ ಮಿಕ್ಸ್ ಮಾಡ್ಬೇಕು ಸರ್. ಅದನ್ನ ಕ್ಲೀನ್ ಕವರಿಂಗ್ ಆಗ್ಬೇಕು. ಅದ ನಂತರ ಮತ್ತೆ ಹಾಲು ಆಗ್ತವೆ, ಹಾಲು 5 ದಿವಸ ಗುರಾಡ್ಬೇಕು ಸರ್. ಅದ್ ಮತ್ತೆ ಗೊತ್ತಾಗ್ತವ ಅದ 5 ದಿವಸ ಗುರಾಡ್ಬೇಕು. ಆಮೇಲೆ ಅದೇ ಟೈಪ್ ಎಲ್ಲಾನು 5 ದಿವಸ ಸರ್. 5 ದಿವಸ ಗುರಾಡಿ ಅಷ್ಟು ಮುಗಿಸೋ ಅಷ್ಟೊತ್ತಿಗೆ ಅದಕ್ಕೆ 40 ದಿವಸ ಆಗುತ್ತೆ ಸರ್. 8 ಐಟಮ್ ಅಂದ್ರೆ 5 ದಿವಸ 40 ದಿವಸ ಆಗುತ್ತೆ. ಅದನ್ನ 40 ದಿವಸ ಮೇಲೆ ಉಪಯೋಗಿಸ್ಬೋದು ಸರ್. ಅದು ಒಳ್ಳೆ ಕೆಲಸ ಮಾಡುತ್ತೆ ನಮಗೆ. ಹಾಗಾಗಿ ಅದು ಅದನ್ನ ಮಾಡೋದು, ಅದನ್ನ ಹೆಚ್ಚು ರೈತರು ಮಾಡೋದ್ರಿಂದ ಉಪಯೋಗ ಜಾಸ್ತಿ ಆಗುತ್ತೆ ಸರ್. ಅದರಿಂದ ಅದನ್ನ 3 ಸತಿ ಭತ್ತಕ್ಕೆ ಸ್ಪ್ರೇ ಮಾಡ್ತೇವೆ ಸರ್. 3 ಸರಿ ಭತ್ತಕ್ಕೆ ಸ್ಪ್ರೇ ಮಾಡ್ತೇವೆ. ಅದೇ ರೀತಿ ಮಸ್ಟೇಜನ್ನ ಮತ್ತೆ ಯುಮಿಕ್ ಆಸಿಡ್ ಅವನ್ನು ಸ್ಪ್ರೇ ಮಾಡ್ತೇವೆ ಸರ್. ಅದನ್ನು ಕೂಡ ಸ್ಪ್ರೇ ಮಾಡ್ತೇವೆ. ಒಟ್ಟು 4-5 ಸರಿ ಸ್ಪ್ರೇ ಮಾಡ್ತೇವೆ ಸರ್ ಭತ್ತಕ್ಕೆ. ಆಮೇಲೆ ರೋಗ ಏನಾರ ಕಾಣ್ತಂದ್ರೆ ಬೇವಿಂದು ಸೊಪ್ಪಿಂದು ಇದನ್ನ ಮಾಡ್ತೇವೆ ಸರ್. ಬೇವಿನ ಕಷಾಯ ಮಾಡ್ಕೊಂತೇವೆ. ಆಮೇಲೆ ಹುಳಿ ಮಜ್ಜಿಗೆ 6 ತಿಂಗಳ ನಂತರ ಹಳೆಯದು ಹುಳಿ ಮಜ್ಜಿಗೆನ ಉಪಯೋಗಿಸಿಂದ ಮಾಡ್ತೇವೆ ಸರ್. ಅದನ್ನ ಆ ಟೈಪ್ ಮಾಡೋದ್ರಿಂದ ಸ್ವಲ್ಪ ರೋಗನು ಕಡಿಮೆ ಆಗುತ್ತೆ. ರೋಗ ಸಾಮಾನ್ಯ ಸಾವಯವ ಮಾಡೋದು ರೋಗ ಬರೋದಿಲ್ಲ, ಅದ್ರಲ್ಲೂ ಸ್ವಲ್ಪ ಇದ್ರೆ ಕಡಿಮೆ ಆಗುತ್ತೆ. ಸಾವಯವ ಕೃಷಿ ಬರೋಕ್ಕಿಂತ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರ, ಹೇಗೆ ಇದು ನೀವು ಪರಿವರ್ತನೆ ಆಗಿದ್ರಿ ಸಾವಯವ ಕೃಷಿಗೆ? ಸರ್, ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಕಾಯಿಲೆಗಳು ಹೆಚ್ಚಿಗೆ ಆಗುತ್ತೆ ಸರ್. ಅದು ಭೂಮಿ ಆರೋಗ್ಯ ಕೆಡ್ತಂದ್ರೆ ಮನುಷ್ಯನ ಆರೋಗ್ಯನು ಕೆಟ್ಕೊಂತ ಹೋಗುತ್ತೆ ಸರ್. ಭೂಮಿ ಆರೋಗ್ಯವಾಗಿದ್ರೆ ಪ್ರತಿಯೊಬ್ಬ ಮನುಷ್ಯನು ಆರೋಗ್ಯ ಇರ್ಬೋದು. ಆಮೇಲೆ ಪ್ರತಿಯೊಬ್ಬ ಈ ಹಾಸ್ಪಿಟಲ್ ಕಟ್ಟಿಸಿ ಚಿಕಿತ್ಸೆ ಕೊಡೋ ಬದಲು ನಾವು ತಳಮಟ್ಟದಿಂದನೇ ಅದನ್ನ ಮಾಡ್ತಾ ಬಂದ್ರೆ ರೋಗಗಳು ಮನುಷ್ಯನಿಗೆ ಕಡಿಮೆ ಆಗುತ್ತೆ. ಅದರಿಂದ ಉತ್ತಮ ಅಂತ ತಿಳ್ಕೊಂಡು ಅಲ್ಲಿಂದ ಕೃಷಿ ಸಾವಯವ ಕೃಷಿ ಮಾಡ್ತೇವೆ. ಈಗ ಆರಂಭದಲ್ಲಿ ಸಾವಯವ ಕೃಷಿ ಮಾಡಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಬರ್ತದೆ, ಆಮೇಲೆ ಬಯಸಿದೀವಿ ಅಷ್ಟು ನಮ್ಗೆ ಸಿಗೋದಿಲ್ಲ ಇಳುವರಿ, ಜೊತೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ, ಇದಕ್ಕೇನ್ ಹೇಳ್ತೀರಿ ನೀವು? ಹೌದು ಸರ್, ನಿಜ. ಏಕಾಏಕಿ ಸಾವಯವ ಕೃಷಿ ಬಂದ್ರೆ ಇದರಿಂದ ನಾನು ಲಾಸ್ ಅನುಭವಿಸಿದ್ದು ನಿಜ ಸರ್. ಯಾಕಂದ್ರೆ ಸ್ಟಾರ್ಟಿಂಗ್ ಒಂದೇ ಪಟ್ಟಿಗೆ ನಂದು 5 ಎಕರೆ ಹೊಲ ಇದೆ, ಉಷ್ಣ ಸಾವಯವ ಬಂದ್ಬಿಟ್ಟೆ. ಅದು ಭತ್ತದ ಇಳುವರಿನೂ ಕಡಿಮೆ ಆಯ್ತು, ಮತ್ತೆ ತೋಟದ ಇಳುವರಿನೂ ಸ್ವಲ್ಪ ಕಡಿಮೆ ಆಯ್ತು. ತೋಟದೇನು ಬಹಳ ಎಫೆಕ್ಟ್ ಇಲ್ಲ, ಭತ್ತದ ಮಾತ್ರ ಬಹಳ ಕಡಿಮೆ ಆಯ್ತು. ಸ್ಟಾರ್ಟಿಂಗ್ ಬಂದ ತಕ್ಷಣ 6 ಚೀಲ ಎಕರೆಗೆ 6 ಚೀಲ ಭತ್ತ ಬಂತು. ಅವಾಗ ಮತ್ತೆ ಅದು ನಾನು ಸ್ಟಾರ್ಟಿಂಗ್ ಬಂದ ತಕ್ಷಣ ಜೀವಾಮೃತ ಒಂದೇ ಮಾಡ್ತಿದ್ದೆ, ಇನ್ನು ಉಳ್ಕಿದಾಗ ಯಾವನು ಮಾಡ್ತಿರಲಿಲ್ಲ, ಭೂಮಿನೂ ಸೆಟ್ ಆಗಿರ್ಲಿಲ್ಲ. ಆಮೇಲೆ ನಿಧಾನಕ್ಕೆ ಬಿಡ್ಲಿಲ್ಲ ಸರ್, ಅದನ್ನ ಕಂಟಿನ್ಯೂ ಮಾಡಿದೆ. 6 ಚೀಲದಿಂದ 8 ಚೀಲ ಬಂತು, 12 ಚೀಲ ಬಂತು, 15 ಚೀಲ ಬಂತು. ಸ್ಟಾರ್ಟಿಂಗ್ ಹೋದ್ಬಿಡಿ 27 ಚೀಲ ತೆಗೆದಿದೆ, ಈ ಸರಿ 25 ಆಗಿದೆ, ಇನ್ನೂ 1-2 ಚೀಲ ಕಡಿಮೆ ಆಗಿದೆ. ಬೆಳಿಬಹುದು ಸರ್, ಅಂದ್ರೆ ಅದನ್ನ ಭೂಮಿ ಪರಿವರ್ತನೆ ಮಾಡ್ಬೇಕು ಸರ್. ನಾವು ಏನಂತಾರೆ ಈಗ ಅಕ್ಕಪಕ್ಕದ ಜನರು ಮತ್ತೆ ಅಕ್ಕಪಕ್ಕದ ರೈತರು, ನಿಮ್ಮ ಊರಿನಲ್ಲೇ ಇರ್ತಕ್ಕಂಥವ್ರು, ನಿಮ್ಮ ಜಮೀನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರೈತರು ನೀವು ಮಾಡೋ ಒಂದು ಕೃಷಿಗೆ ಬೆಂಬಲಿಸ್ತಾ ಇದಾರ ಅಥವಾ ಏನಪ್ಪ ಸಾವಯವ ಅಂತ ಹೇಳಿ ಏನೇನೋ ಮಾಡ್ತಾ ಇದಾರ ಅಂತ ಆಡ್ಕೊಂತಾರ? ಸ್ಟಾರ್ಟಿಂಗ್ ಎಲ್ಲ ನೀವ್ ಹೇಳ್ದಂಗೆ ಆಡ್ಕೊಂತಿದ್ರು ಸರ್. ಭತ್ತ ಪಿ ಅಂತಾರ ನಮ್ದು, ಎಲ್ಲಾರ್ಕಂದು ವೀಕ್ ಇರೋದು, ಅವರೆಲ್ಲ ಚೆನ್ನಾಗಿರೋ ಸ್ಟಾರ್ಟಿಂಗ್ ಎಲ್ಲ ಇದು ಮಾಡ್ತಾ ಇದ್ರು. ನಂತರ ಆಮೇಲೆ ನಂದು 3 ವರ್ಷದ ನಂತರ ನಂದು ಒಂದ್ ದಾರಿ ಬಂದಾಗ ಆಮೇಲೆ ಮಾರ್ಕೆಟಿಂಗ್ ಬಹಳ ಕಷ್ಟ ಆಯ್ತು ಸರ್. ಸ್ಟಾರ್ಟಿಂಗ್ ಸಾವಯವ ಅಂದ್ರೆ ಯಾರು ತಗೊಂತಾನೆ, ಅದು ಅದನ್ನು ಡೆವಲಪ್ ಮಾಡೋದು ನನಗೆ 3 ವರ್ಷ ಸವಾಲ್ ಆಗ್ಬಿಡ್ತು ಸರ್. ಆಮೇಲೆ ಅಂದ್ರೆ ಈಗ 100ಕ್ಕೆ 100 ರಾಸಾಯನಿಕನೇ, ಅಂತದ್ರಲ್ಲಿ ನೀವು ಒಬ್ರು ಹೋದ್ರೆ ನಿಮ್ಮನ್ನು ಕೇಳೋರಿಲ್ಲ ಹೆಂಗ್ ಮಾಡಿದ್ಯಪ್ಪ ಅನ್ನೋರು ಬಹಳ ಜನ. ಆವಾಗ ಕೆಲವು ತಗೊಂತ ಜನ ತಗೋಣ ಅಕ್ಕಿ ನೇರವ ತಗೋಣ ಅಂತಾರನ್ನ ಹೊಲ ಕರ್ಕೊಂಡೋಗಿ ಹೊಲದ್ನೆಲ್ಲ ನಾ ಮಾಡೋದನ್ನೆಲ್ಲ ತೋರಿಸಿ ಅವರು ಕಾಯಂ ಕಸ್ಟಮರ್ ಆದ್ರು ನಮಗೆ, ನಿಜವಾದ ರೈತ ಇವರು ಅನ್ನೋದು ಗೊತ್ತಾಯ್ತು. ಅದರಿಂದ ಪರ್ಫೆಕ್ಟ್ ಅವರಷ್ಟು ಕನ್ಫರ್ಮ್ ಆಕೆ ಅಂತ ಮತ್ತೆ ಜಾಸ್ತಿ ಆಕೆ ಅಂತ ಹೋಯ್ತು ಸರ್. ಈಗ ಒಂದು ನಾನು ಬೆಳೆದ್ರ ಹಾಕಿ ಕಂಪ್ಲೀಟ್ ಆಗಿ ಹೋಗುತ್ತೆ, ನಂದು 1.5 ಎಕರೆ ಗದ್ದೆ ಬರುತ್ತೆ, ಅದು ಕಂಪ್ಲೀಟ್ ಆಗಿ ಅಕ್ಕಿ ಸಂಪೂರ್ಣವಾಗಿ ಅಂದ್ರೆ ನಾನು ಅಕ್ಕಿ ಹೆಂಗ್ ಬಿಡಿಸ್ತಾನೆ ಅಂದ್ರೆ ಸರ್, ಈ ಬೆಳೆ ಬೆಟ್ಟ ಬೆಳೆದ್ರೆ 6 ತಿಂಗಳು ಹಾಕ್ಸಲ್ಲ ಸರ್. ಅದನ್ನ ಹಳೆ ಅಕ್ಕಿ ಮಾಡಿ ಹಾಕ್ಸ್ತಾನೆ, ಹಳೆ ಅಕ್ಕಿ ಮಾಡಿ ಹಾಕ್ಸಿ ಅದನ್ನ 100 ರೂಪಾಯಿ ಕೆಜಿ ಕೊಡ್ತಾನೆ ಸರ್. ಸಂಪೂರ್ಣ ಸಾವಯವ ನೀನ ಕೃಷಿಯಲ್ಲಿ ಹಾಕಿದ ಅಕ್ಕಿ ಕೊಡ್ತಾನೆ ಸರ್, ಟೆಸ್ಟ್ ಮಾಡಿ ಕೊಡ್ತಾರೆ. ಈ ತರ ಬಳ ಕೃಷಿ ವಿಜ್ಞಾನ ಕೇಂದ್ರದ ನನಗೆ ಬಹಳ ಸಹಾಯ ಮಾಡ್ತಾರೆ. ಅಂದ್ರೆ ಬಂದು ಹಿಂಗ್ ಮಾಡಿ ಹಿಂಗ್ ಬಿಡು ಅನ್ನೋ ಒಂದು ಸಲಹೆಯನ್ನ ಇಡೀ ಟೀಮ್ ಬಹಳ ಚೆನ್ನಾಗಿದೆ, ಇವರು ಕೊಡ್ತಾರೆ, ಕೃಷಿ ಇಲಾಖೆ ಕೊಡ್ತಾರೆ, ಹಂಗಾಗಿ ಅವರು ಮಾರ್ಗದರ್ಶನ ಇದೆ ಸರ್. ಇದನ್ನು ಮಾಡ್ತಾ ಇದ್ದಾರೆ. ರುದ್ರೇಶ್ವರ ಎಷ್ಟು ಎಕರೆ ಹೊಂದಿರುತ್ತಾವು ಜಮೀನು? 5 acres ಹೊಂದಿದೆ. 5 acres ಸಂಪೂರ್ಣ ಸಾವಯವ? 5 acres 10 years ಒಂದ್ ರೂಪಾಯಿ ಏನು ಕೊಂಡು ಹಾಕಿಲ್ಲ ಸರ್. ಹೊರಗಡೆ ಏನು ಕೊಂಡು ಹಾಕಿಲ್ಲ? 5 years 10 years ಏನು ಕೊಂಡು ಹಾಕಿಲ್ಲ ಇದುವರೆಗೆ. ಏನ್ ನಿಮ್ಗೆ ಸಮಸ್ಯೆ ಇದರಲ್ಲಿ, ನೀವ್ ಏನ್ ಕಂಡಿದ್ದೀರಾ ಸಮಸ್ಯೆ ಅಂತಂದ್ರೆ? ಈಗ ರೋಗ ಆಗ್ಲಿ, ರುಜಿನ ಆಗ್ಲಿ, ಜೊತೆಗೆ ಕೀಟ ಬಾಧೆಗಳಾಗ್ಲಿ, ಜೊತೆಗೆ ಈಗ ಪೋಷಕಾಂಶಗಳ ಒಂದು ನಿರ್ವಹಣೆ ಆಗ್ಲಿ, ಮಣ್ಣಿನ ಒಂದು ನಿರ್ವಹಣೆ ಆಗ್ಲಿ, ನೀರಿನ ಒಂದು ನಿರ್ವಹಣೆ ಆಗ್ಲಿ, ಇದರಲ್ಲಿ ಏನು ನಿಮ್ಗೆ ಯಾವ ರೀತಿಯಿಂದ ಒಂದು ಈ ಸಾವಯವ ಕ್ರಮಕ್ಕೆ ಬಂದ್ರೆ ಏನು ನಿಮ್ಗೆ ಇದು ಕಷ್ಟ ಅನ್ಸಿದೆ ಇದರಲ್ಲಿ? ಸರ್ ಸ್ಟಾರ್ಟಿಂಗ್ ಕಷ್ಟ ಅನ್ನಿಸ್ತು, ಈಗೇನು ಕಷ್ಟ ಅನ್ಸಿಲ್ಲ. ಎಲ್ಲರ್ಕೂ ಈಜಿಯಾಗಿ, ಎಲ್ಲರೂ ಬಹಳ ಕಷ್ಟ ಪಡ್ತಿರ್ತಾರೆ ಔಷಧಿ ಹೊಡಿಬೇಕು ಅದು ಇದು ಅಂತ. ನಾವೇನು ಅಲ್ದಾಗ ನೆಮ್ಮದಿಯಾಗಿರ್ಬೋದು, ಅಂದ್ರೆ ಒಂದ್ 3 years ಕಷ್ಟ ಆಗುತ್ತೆ, 3 years ನಂತರ ನಾವು ನೆಮ್ಮದಿಯಾಗಿರ್ಬೋದು. ಯಾಕಂದ್ರೆ ಅವರು ಬರ್ತೇವೆ ಊಟ ಮಾಡಿಸ್ತಾರೆ, ವಾಂತಿ ಆಗುತ್ತೆ. ನಮ್ದೇನು ಹಂಗೇನಿಲ್ಲ ಸರ್, ಎಷ್ಟು ಬೇಕಷ್ಟು ಊಟ ಮಾಡಿಸ್ತೇವೆ, ಆರೋಗ್ಯವಾಗಿರ್ತದೆ, ನಮ್ಮ ಬೆಳೆಯೆಲ್ಲ ಆರೋಗ್ಯವಾಗಿ ಇರ್ತಾವೆ. ಅಂದ್ರೆ ಇಳುವರಿ ಸ್ವಲ್ಪ ಅವ್ರಕ್ಕಂತ ಕಡಿಮೆ ಆಗ್ಬೋದು, ಅಂದ್ರೆ ಆದಾಯ ಅವ್ರಕ್ಕಂತ ಜಾಸ್ತಿ ಇರುತ್ತೆ. ನಮ್ಮ ಆದಾಯ ಲೇಟ್ ಆಗಿ ಬರುತ್ತೆ, ಆದಾಯ ಅವ್ರಕ್ಕಂತ ಜಾಸ್ತಿ ಇರುತ್ತೆ. ಅವ್ರು ಜಲ್ದಿ ಇವತ್ ಬೆಳೆದ್ ನಾಳೆ ತಗೊಂಡ್ಬಿಡ್ಬೇಕು, ನಮ್ದಂಗಲ್ಲ, ಇವತ್ ಬೆಳೆದ್ರೆ ನಾಳ್ದ ಬರುತ್ತೆ ನಮ್ಗೆ, ಅವ್ರಕ್ಕಂತ ಆದಾಯ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಮ್ಗೆ ಲಾಭ ಅವ್ರಕ್ಕಂತ ಲಾಭ ಹೆಚ್ಚಿಗೆ ಆಗುತ್ತೆ. ಫಸ್ಟ್ ಗೆ ಒಂದ್ 3 years ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಯಾವ್ದೇ ಸಾವಯವ ಕೃಷಿ ಮಾಡ್ತಾನೆ ಅಂದ್ರೆ ಅವ್ರಿಗೆ 3 years ಸರ್ಕಾರ ಅವ್ರಿಗೆ ಒಂದು ಸೌಲಭ್ಯ ಅಥವಾ ಒಂದು ಸಹಾಯಧನ ಅಂತ ಕೊಟ್ರೆ ಜಾಸ್ತಿ ಸಂಖ್ಯೆ ಜಾಸ್ತಿ ಆಗುತ್ತೆ ಸರ್, ಸಂಖ್ಯೆ ಜಾಸ್ತಿ ಆಗುತ್ತೆ, ಅದರಿಂದ ಉಪಯೋಗನೂ ಆಗುತ್ತೆ ಸರ್ಕಾರಕ್ಕೆ. ಆರೋಗ್ಯಕರ ಆಹಾರ ಸಿಗುತ್ತೆ, ಆರೋಗ್ಯಕರ ಮನುಷ್ಯ ಆರೋಗ್ಯಕರವಾಗಿರ್ಬೋದು, ಭೂಮಿನ ಆರೋಗ್ಯವಾಗಿ ಇಡಬಹುದು ಸರ್, ಅದು ಒಂದು ಉದ್ದೇಶ ಸರ್. 10 years ನೀವು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳ್ತಾ ಇದ್ರಿ, ಆಗಿನಿಂದ ನಿಮ್ಮ ಅಕ್ಕಪಕ್ಕದ ಹೊಲದ ರೈತರು, ಮಲೆ ನಿಮ್ಮ ಓಣಿಯ ರೈತರು, ಊರಿನ ರೈತರು, ಜೊತೆಗೀಗ ಚನ್ನಗಿರಿ ತಾಲೂಕಿನ ರೈತರು, ಎಷ್ಟು ಜನ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಸರ್? ಈಗ ನಿಮ್ಗೆ ನೋಡ್ಕೊಂಡ್ಬಿಟ್ಟು ಒಂದು 50-60 ಜನ ಆಗಿದ್ದಾರೆ ಸರ್. ಅದರಲ್ಲಿ 60 30 ಬರೋದು, 40% ಬರೀ ತೋಟಗಾರಿಕೆಗೆ ಬರ್ತಾರೆ ಸರ್. ನಾನ್ ತೋಟಗಾರಿಕೆಗೆ ಬರ್ಬೇಡ್ರಿ, ಭತ್ತ ಬೆಳೀರಿ, ತಿನ್ನ ಆಹಾರದ ಬಗ್ಗೆ ಸಾವಯವ ಬೆಳೀರಿ. ನೀನ್ ತೋಟಕ್ಕೆ ಅಡಿಕೆಗೆ ನಾವೇನೇ ಸಾವಯವ ಬೆಳೆದ್ಕೊಟ್ರು ಅವ್ರು ಕೆಮಿಕಲ್ ಹಾಕಿ ಜನಕ್ಕೆ ಕೊಡ್ತಾರೆ, ಅದು ಬೇಡ, ಭತ್ತ ಬೆಳೆಯ ಆಹಾರ, ತಿನ್ನ ಆಹಾರನ ಸಾವಯವ ಬೆಳೆದ್ಕೊಡೋಣ ಅಂತ ಹೇಳಿ ಕೆಲವರು ಮನವಿ ಮಾಡಿ, ಕೆಲವರು ಅವರು ಕೆಲವರು ರೈತರು ಮನೆಗಾಗುವಷ್ಟು ಬೇಕಂತಾದ್ರೆ ಮಾರ್ಕೆಟಿಂಗ್ ಸಿಕ್ಕರೆ ಮಾಡಕ್ ರೆಡಿ ಅದ ಸರ್. ಮಾರ್ಕೆಟಿಂಗ್ ಇಂದ ಸ್ವಲ್ಪ ಹಿಂದೇಟ್ ಆಗ್ತದಾರೆ ಅವ್ರು. ಹೇಗೆ ಈಗ ಮಾರುಕಟ್ಟೆ ಒಂದು ವ್ಯವಸ್ಥೆಗೆ ಬಂದ್ರೆ, ನೀವು ಚಿಲ್ಲರೆಯಾಗಿ ಅಕ್ಕಪಕ್ಕದ ಒಂದು ಹಳ್ಳಿಗಳಿಗೆ, ಇಲ್ಲ ನಿಮ್ಮ ಓಣಿಯ ರೈತರಿಗೆ, ಜನರಿಗೆ, ಮತ್ತೆ ಯಾರು ಇದರ ಒಂದು ಆಸಕ್ತಿ ಹೊಂದಿದ್ದಾರೆ ಈ ಒಂದು ಸಾವಯವ ಒಂದು ಕ್ರಮದಲ್ಲಿ ಅಂತವರಿಗೆ ಕೊಡ್ತಿರೋ, ಇಲ್ಲ ಈಗ ಬೆಂಗಳೂರಿಗೆ ದೊಡ್ಡ ಪಟ್ಟಣಗಳಿಗೆ ಒಂದು ಸಾಗಿಸ್ತಕ್ಕಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಹೇಗೆ ಅಂತ ಸ್ವಲ್ಪ ಹೇಳಿ ಸರ್. ಸರ್ ಮೊದಲನೇದಾಗಿ ನಮ್ದು ಫಸ್ಟ್ ಗೆ ದಾವಣಗೆರೆ ಶುರು ಮಾಡ್ಕೊಂಡ್ವಿ, ಆಮೇಲೆ ಇತ್ತೀಚೆಗೆ ಬೆಂಗಳೂರಿಗೆ ಬಹಳ ತಗಂತ ಇದ್ದಾರೆ ಸರ್. ಬೆಂಗಳೂರ ಕೂಡ ಒಬ್ರು ಬಂದು ನೋಡ್ಕೊಂಡು ನಂದು ತೋಟ ನೋಡ್ಕೊಂಡು ಗದ್ದೆ ನೋಡ್ಕೊಂಡು ನಾ ಮಾಡಲ್ ನೋಡ್ಕೊಂಡು ಹೋಗಿ ಅವರು 4 ಕೇಳಿರೋದ್ರಿಂದ ಬೆಂಗಳೂರಿಗೆ ಬಹಳ ಹೋಗುತ್ತೆ ಸರ್. 100 rupees ಕೆಜಿ ಕೊಡ್ತಾನೆ ಬೆಂಗಳೂರಿಗೆ, ಇಲ್ಲ ವಿಆರ್ ಅಲ್ಲಿ ಹಾಕ್ತಾನೆ ಅವರು ಅಮೌಂಟ್ ಹಾಕ್ತಾರೆ ಸರ್. ಬೆಂಗಳೂರಿಗೆ ಬಹಳ ಹೋಗುತ್ತೆ, ಬೆಂಗಳೂರು ಬಿಟ್ಟರೆ ದಾವಣಗೆರೆ ಹೋಗುತ್ತೆ ಸರ್. ಮತ್ತೆ ಹಳ್ಳಿಗಳಿಗೆ ಏನ್ ಕೊಡಲ್ಲ ಸರ್, ನೀವು ಮಾಡ್ಕೊಳ್ರಿ ಅಂತ ಹೇಳ್ತಾನೆ ಮಾಡೋದು. ಅವರು ಒಂದು ನೀವು ಉತ್ಪನ್ನ ಮಾಡಿ ನಿಮ್ ಮನೆಗೆ ಎಷ್ಟು ಅಷ್ಟೇ ಮಾಡಿ ಅಂತೇಳಿ ಅವ್ರಿಗೆ ಕೊಡಲ್ಲ ಸರ್. ಕೇಳ್ತಾರೆ ಕೆಲವರು, ನೀವು ಮಾಡ್ರಪ್ಪ, ಜಮೀನ್ ಇಲ್ಲ ಅಂದ್ರೆ ಕೊಡೋಣ, ಬಾ ನೀವು ಬೇರೆ ಕೆಲಸ ಕೊಡೋಣ, ನೀವು ಅದೇ ಕೆಲಸ ಮಾಡ್ತೀರಿ, ನಿಮ್ಗೆ ಕೊಡಕ್ಕೂ, ನೀವು ಒಂದ್ ಮಡಿ ಮಾಡ್ಕೊಳ್ಳಿ, ನಿಮ್ ಮನೆಗಾಗ ಅಷ್ಟು ಮಾಡ್ಕೊಳ್ಳಿ, ಕೊನೆಗೆ ನಿಮ್ ಮಾರಾಟ ಮಾಡಕ್ಕಾಗಲಿಲ್ಲ, ನಿಮ್ ಮನೆಗೆ ಒಳ್ಳೆ ಆಹಾರ ಊಟ ಮಾಡ್ರಿ ಅಂತೇಳಿ ಅವ್ರಿಗೆ ಅದು ಮಾಡ್ತಾ ಇದಾರೆ ಸರ್. ಈಗ ಹಂಗ್ ಮಾಡೋರು ಒಂದ್ ಮಡಿ ಮಾಡ್ಕೊಂತ ಇದಾರೆ ಅವ್ರು ಕಂಟಿನ್ಯೂ. ಈಗ ನಿಮ್ಮ ಒಂದು ಉತ್ಪನ್ನಗಳಿಗೆ ಯಾವ ರೀತಿಯಿಂದ ಒಂದು ಅದಕ್ಕೆ ಹೆಸರು ಕೊಟ್ಟು ಅಂದ್ರೆ ಬ್ರ್ಯಾಂಡ್ ನೇಮ್ ಕೊಟ್ಬಿಟ್ಟು ಈಗ ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ನೀವು ಬಂದಿದ್ದೀರಾ ಅಂತ ಸ್ವಲ್ಪ ಹೇಳಿ ಸರ್. ನಾವು ನೇಗಿಲೆ ಯೋಗಿ ಅಂತೇಳಿ ಒಂದು ಬ್ರ್ಯಾಂಡ್ ಕೊಟ್ಟು ಅದನ್ನ ಅದರಡಿಗೆ ನಾವು ಅಕ್ಕಿ ಪ್ಯಾಕೆಟ್ ಮಾಡಿ ಅಕ್ಕಿ ಮಾಡ್ತಾ ಇದ್ದೇನೆ ಸರ್. ನಾನು ಉತ್ತಮವಾಗಿ ಹೋಗ್ತಾ ಇದೆ, ಪರವಾಗಿಲ್ಲ ಸರ್. ಸ್ಟಾರ್ಟಿಂಗ್ ಎಲ್ಲ ಬಹಳ ಕಷ್ಟ ಆಯ್ತು, ಈ ಇತ್ತೀಚೆಗೆ ಜನಗಳಿಗೆ ಜಾಗೃತಿ ಬಂದಿದೆ ಸರ್. ಒಳ್ಳೆ ಆಹಾರ ಉಣ್ಬೇಕು, ದುಡ್ಡಿಗೆ ದುಡ್ಡು ಎಲ್ಲರೂ ದುಡಿತಾರ ಸರ್, ಎಲ್ಲರ ತರ ದುಡ್ಡಿದೆ ಈಗ, ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಅವ್ರಿಗೆ, ಒಳ್ಳೆ ಆಹಾರ ಸಿಗ್ತಾ, ಹಂಗಾಗಿ ಮಾರ್ಕೆಟಿಂಗ್ ಚೆನ್ನಾಗಿ ಆಗ್ತಾ ಇದೆ ಸರ್. ನೇಗಿಲೋಗಿ ಅಂತ ಬ್ರ್ಯಾಂಡ್ ಮಾಡಿದ್ದೇನೆ ಸರ್. ಸಾವಯವ ಕೃಷಿಗೆ ಹೋಲಿಸಿದ್ರೆ, ನೀವು ಹಿಂದೆ ಮಾಡ್ತಕ್ಕಂತ ರಾಸಾಯನಿಕ ಕೃಷಿಗೆ ಹೋಲಿಸಿದ್ರೆ ಖರ್ಚು ವೆಚ್ಚದಲ್ಲಿ ಏನ್ ವ್ಯತ್ಯಾಸ ಕಂಡಿದ್ರಿ ನೀವು ಸರ್? ಅವರು ಭತ್ತಕ್ಕೆ ಒಂದ್ ಎಕರೆಗೆ 30,000-32,000 ತನಕ ಮಾಡ್ತಾರೆ ಸರ್ ರಾಸಾಯನಿಕ ಬಳಸೋರು. ನಂದು 20,000 ಅಷ್ಟೇ ಬರುತ್ತೆ ಸರ್ ಖರ್ಚು, 20,000-22,000 ಅವ್ರಕ್ಕಿಂತ 10,000 ಒಳಗಿರುತ್ತೆ ಸರ್. ಅದ್ರಲ್ಲಿ 10,000 ಅಲ್ಲೇ ನನಗೆ ಉಳಿದ್ಬಿಡ್ತು, ಸೇವ್ ಆಯ್ತು. ಆಮೇಲೆ ಈ ಬೆಳೆ ಅಂದ್ರೆ ಒಂದ್ ಫಸ್ಟ್ ಒಂದ್ ಬೆಳೆ ಇಲ್ಲ ಅನ್ಕೋಬೇಕು ನಾವು ಒಂದ್ ಬೆಳೆ ಆರ್ ತಿಂಗಳು ಸ್ಟಾಕ್ ಇಟ್ಟು ಮಾರ್ಬೇಕು ಅವ್ರಿಗೆ ಆ ಬೆಳೆನೇ ದುಡ್ಡು ಸಿಗುತ್ತೆ, ನನಗೆ ಮುಂದೆ ಬೆಳೆ ದುಡ್ಡು ಸಿಗುತ್ತೆ, ಅವ್ನು ಒಂದೇ ಪಟ್ಟಿಗೆ ಸಿಗಲ್ಲ, ಅಂತವಾಗಿ ಸಿಗುತ್ತೆ, ಅಂತವಾಗಿ ಸಿಗೋದನ್ನು ಕೂಡ ನಾನು ಉಪಯೋಗ ಪಡಿಸಿದ್ದೆ ಸರ್. ಅದರಿಂದ ಅವರಿಗೆ 50,000 ಉಳಿದ್ರೆ ನನಗೆ ಒಂದು 80,000 ಉಳಿಯುತ್ತೆ, ಒಂದ್ ಎಕರೆಗೆ 30,000 ಹೆಚ್ಚಿಗೆ ಉಳಿಯುತ್ತೆ, ಅಂದ್ರೆ ನನಗೆ ಒಂದೇ ಪಟ್ಟಿಗೆ ಬರಲ್ಲ, ನಿಧಾನಕ್ಕೆ ಬರುತ್ತೆ ಸರ್, ಅವ್ರಿಗೂ ಜಾಸ್ತಿನೇ ಉಳಿಯುತ್ತೆ ಸರ್. ಈ ಒಂದು ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗ, ಇದು ದಾವಣಗೆರೆ ಜಿಲ್ಲೆ, ಜೊತೆಗೆ ಶಿವಮೊಗ್ಗ ಪಕ್ಕದಲ್ಲೇ ಇದೆ, ಚಿತ್ರದುರ್ಗ ಕೂಡ ಪಕ್ಕದಲ್ಲೇ ಇದೆ ಇರೋದು, ಅದಕ್ಕೆ ಹೊಂದಿಕೊಂಡು ಈಗ ಶಿವಮೊಗ್ಗ ಚಿಕ್ಕಮಗಳೂರು ಜೊತೆಗೆ ಮಡಿಕೇರಿ ಈ ಒಂದು ಭಾಗದಲ್ಲಿ ಈಗ ವಿಶೇಷವಾಗಿ ಭತ್ತದ ಗದ್ದೆ ಎಲ್ಲ ಹೋಗ್ತಾ ಇದೆ, ಮಾಯ ಆಗ್ತಾ ಇದೆ, ಭತ್ತದ ಗದ್ದೆ ಮೆಕ್ಕೆಜೋಳ ಬೆಳೆಯೋದು ಬೇರೆ ಒಂದು ಆಹಾರ ಪದಾರ್ಥಗಳ ಬೆಳೆಗಳನ್ನ ಬೆಳೆದು ಕಡಿಮೆ ಆಗ್ತಾ ಹೋಗ್ತಾ ಇದೆ, ಇಂಥದ್ರಲ್ಲಿ ನೀವು ಯಾವ ರೀತಿಯಿಂದ ಈಗ ಗಟ್ಟಿಯಾಗಿ ನಿಂತ್ಕೊಳ್ತೀರಿ, ಯಾಕಂತಂದ್ರೆ ಇದ್ದಿನ ಜಮೀನನ್ನ ಅಡಿಕೆಗೆ ಹಾಕ್ತಾ ಇದ್ದಾರೆ, ನಿಮ್ಮ ಒಂದು ಏನು ನಮ್ಮ ರೈತರಿಗೆ ಸಂದೇಶ ಇದ್ರ ಬಗ್ಗೆ? ಅಡಿಕೆಗೆ ಹೆಚ್ಚಿಗೆ ಹೋಗ್ಬಾರ್ದು ಸರ್, ನಂದು 5 ಎಕರೆ ಇರೋದ್ರಿಂದ 2 ಎಕರೆ ಅಡಿಕೆ ಹಾಕಿದಾನೆ ಸರ್, ನಾನು ಹಾಕಿದ್ದೇನೆ, ಆದ್ರೆ ಮುಂದುವರ್ಸಲ್ಲ ಸರ್, ಅದು ಇನ್ನು 3 ಎಕರೆ ಇರೋದು ನನಗೆ ಅದು ಗದ್ದಿಗೆ ಇರಬೇಕು ಅನ್ನೋ ಉದ್ದೇಶ, ಯಾಕಂದ್ರೆ ಮುಂದೊಂದು ದಿವಸ ತಿನ್ನ ಅನ್ನಕ್ಕೆ ಬಹಳ ಬೆಲೆ ಬರಬಹುದು ಸರ್, ಬರಬಹುದು, ಬಂದೇ ಬರುತ್ತೆ ಸರ್, ಬರಬಹುದಲ್ಲ, ಆಗ್ಬಹುದು, ಬಂದೇ ಬರುತ್ತೆ, ಆವಾಗ ಅಡಿಕೆ ಕಡ್ದು ಗದ್ದೆ ಮಾಡಕ್ ಆಗಲ್ಲ, ಅದಕ್ಕೆ ಹೆಚ್ಚು ರೈತರು 10 ಎಕರೆ ಐತೆ ಅಂದ್ರೆ ಒಂದ್ 4 ಎಕರೆ ತೋಟ ಮಾಡ್ಕೊಂಡು 6 ಎಕರೆ ಗದ್ದೆ ಬಿಟ್ಕೊಳ್ಳೋದು ಒಳ್ಳೇದು, ಬೇರೆ ಬೆಳೆ ಗದ್ದೆ ಅಂತಲ್ಲ, ಒಟ್ಟು ಆಹಾರ ಉತ್ಪಾದನೆ ಮಾಡುವಂತ ಬೆಳೆ ಬೆಳೆ ಮೀಸಲಿಡೋದು ಒಳ್ಳೇದು ಸರ್, ಅಷ್ಟು ಅಡಿಕೆ ಮಾಡೋದ್ರಿಂದ ಮುಂದೆ ಒಂದ್ ದಿವಸ ತೊಂದರೆ ಆಗೋ ಚಾನ್ಸ್ ಬಹಳ ಇದೆ. ನಾನು ನೋಡಿದ್ರ ಪ್ರಕಾರ ಮಧ್ಯ ಕರ್ನಾಟಕ ಒಂದು ಜಿಲ್ಲೆ ದಾವಣಗೆರೆ ಆಗ್ಲಿ ಶಿವಮೊಗ್ಗ ಆಗ್ಲಿ 92, 93, 94, 95, 97 ಇಸ್ವಿ ತನಕ ಏನು ಈ ಒಂದು ಸಮಯದಲ್ಲಿ ವರ್ಷ ವರ್ಷ ಈ ಅಡಿಕೆ ಒಂದು ವಿಸ್ತೀರ್ಣ ಇದೆಯಲ್ಲ, ಅಡಿಕೆ ಬೆಳೆ ವಿಸ್ತೀರ್ಣ ಅದು ಜಾಸ್ತಿ ಹಾಕೋತಾನೆ ಹೋಗ್ತಾ ಇದೆ. ನಾನು ಇದರ ವಿರೋಧಿ ಅಲ್ಲ, ಬೆಳಿಬಾರ್ದು ಅಂತಲ್ಲ, ಯಾಕಂದ್ರೆ ರೈತರು ಕೂಡ ನೆಮ್ಮದಿ ಪಡಿಬೇಕು, ನಾವು ಕೂಡ ಹಣ ನೋಡ್ಬೇಕು, ಈ ಮೆಕ್ಕೆಜೋಳ ಭತ್ತ ಬೆಳೆದ್ರೆ ನಮ್ಗೆ ಅದರಿಂದ ಸ್ವಲ್ಪ ಏನು ಆಗ್ತಾ ಇಲ್ಲ ಅಂತ ಅವ್ರದ್ದು ನಾವು ತಗೊಳ್ಳೋಣ ಗಣನೆಗೆ ಇಲ್ಲ ಅಂತಲ್ಲ, ಆದ್ರೆ ಇದೇ ಒಂದು ಬೆಳೆನ ಇವರು ಮುಖ್ಯವಾಗಿ ಬೆಳೆ ತಗೊಂಡ್ರೆ ಮುಂದೆ ಆಗ್ತಕ್ಕಂತ ಒಂದು ಪರಿಣಾಮ ಬಹಳನೇ ಒಂದು ಗಂಭೀರ ಇದೆ ಅಂತ ನಾವು ಹೇಳ್ಬೋದು ಅಲ್ವಾ? ಸೊ ಅಂತದ್ರಲ್ಲಿ ನೀವು ಈಗ ಸಾವಯವ ಕೃಷಿ ಮಾಡ್ತಾ ಇದ್ದೀರಿ, ಒಂದು ದಿಟ್ಟ ಒಂದು ನಿಲುವು ಏನ್ ಹೇಳ್ತೀರಿ ರೈತರಿಗೆ? ಸರ್, ಇವರು ಅಡಿಕೆ ಹಾಕಿ ಯಾರು ಅಡಿಕೆ ಹಾಕ್ತಾರಲ್ಲ, ಅಡಿಕೆ ಹಾಕರು ನನ್ನ ಪ್ರಕಾರ 50% ಅಡಿಕೆ ಹಾಕಿಂದ 50% ಬೇರೆ ಮಾಡ್ಕೋಬೇಕು, ಅಮ್ಮ 50% ಅಡಿಕೆ ಹಾಕಿರೋರು ಕೂಡ ಬರೀ ಅಡಿಕೆಗೆ ಮೀಸಲಾಗಿರ್ಬಾರ್ದು ಸರ್, ಬಾಳೆ ಹಾಕ್ಬೋದು, ಕೋಕ ಹಾಕ್ಬೋದು, ನಿಂಬೆ ಹಾಕ್ಬೋದು, ಅದರಲ್ಲಿ ಹಲವಾರು ಬೆಳೆಗಳು ಮಾಡ್ಕೋಬಹುದು, ತೋಟಗಾರಿಕೆ ಬೆಳೆನ ನಮ್ಮ ಕಾಳುಮೆಣಸು ಹಾಕೋಬಹುದು. ಈ ಅಡಿಕೆಯಲ್ಲಿ ಎಷ್ಟು ಬರುತ್ತ, ಅಡಿಕೆಯಲ್ಲಿ ಉದಾಹರಣೆ 5 ಲಕ್ಷ ಬರುತ್ತೆ ಒಂದ್ ಎಕರೆ ಬಹಳ ಚೆನ್ನಾಗಿ ಮಾಡಿದ್ರೆ ಅಂದ್ರೆ, ಅಂತರ ಬೆಳೆ ಮಾಡ್ತಾರೆ, ಅಂತರ ಬೆಳೆ ಕೋಕದಲ್ಲಿ, ನಂದು ಹೆಸರು ಹೋದ ಸರಿ ಕೋಕದಲ್ಲಿ ನನಗೆ 1.5 ಲಕ್ಷ ಬಂತು, ಬರೀ 200 ಗಿಡ ಇದಾವ ಸರ್, ಕೋಕದಲ್ಲಿ 1.5 ಲಕ್ಷ ಬಂತು, ಅದೇ ರೀತಿಯ ಅದು ಎಕ್ಸ್ಟ್ರಾ ಲಾಭ ಅಲ್ಲ ಸರ್, ಈ ಅಡಿಕೆ ಬರೋವಷ್ಟು ಬರುತ್ತೆ ಮತ್ತೆ ಅದು ಬೇರೆ ಎಕ್ಸ್ಟ್ರಾ ಬರುತ್ತೆ ನಮಗೆ ಅಲ್ಲಿಗೆ, ಅದು ಅಂತ ಬೆಳೆಗಳನ್ನ ಹೆಚ್ಚಿಗೆ ಮಾಡ್ಕೋಬೇಕು, ಭೂಮಿ ಫಲವತ್ತತೆನೂ ಇರುತ್ತೆ, ಆಮೇಲೆ ಚಾಕ್ಲೇಟ್ಗೆ ಹೋಗುತ್ತೆ, ಬಾಳೆ ಹೋಗುತ್ತೆ, ಆಹಾರ ಪದ್ಧತಿನೂ ಅದರಲ್ಲೂ ಸಿಗುತ್ತೆ ಸರ್, ಅದನ್ನು ಮಾಡ್ಕೋಬಹುದು ಸರ್, ಒಂದೇ ಬೆಳೆಗೆ ಅಂಟ್ಕೊಳ್ಳೋ ಬದಲಿ ಬರೀ ಅದಕ್ಕೆ ಇದನ್ನು ಮಾಡ್ಬೋದು ಸರ್, ಇದರಿಂದ ಉಪಯೋಗ ಜಾಸ್ತಿ ಆಗುತ್ತೆ. ಹಣ್ಣುಗಳು ಪ್ರತಿ ಒಂದು ಹಣ್ಣಿನ ಜಾತಿನೂ ತೋಟ ಸುತ್ತಲೂ ಹಾಕೋಬಹುದು, ತೆಂಗು ಹಾಕೋಬಹುದು, ಬರೇ ಅಡಿಕೆಗೆ ಮೀಸಲಿರಬಾರ್ದು ಸರ್ ಭೂಮಿ, ಅದರಿಂದ ಎಲ್ಲಾ ತರಹದ ಹಣ್ಣು ಹಂಪಲು ನಮಗೆ ತಿನ್ನಂತ ಆಹಾರಗಳು ಒಳ್ಳೆ ಆಹಾರಗಳನ್ನ ಕೆಮಿಕಲ್ ರಹಿತವಾಗಿ ಬೆಳಿಬಹುದು ಅಂತ ನನ್ನ ಅನಿಸಿಕೆ. ನೀವು ಕೂಡ ಅಂತರ್ ಬೆಳೆ ತಗೊಂಡಿದ್ರಿ, ಈ ಅಂತರ್ ಬೆಳೆಯಿಂದ ಏನ್ ಲಾಭ ಆಗಿದೆ, ಮತ್ತೆ ಇದು ನಮ್ಮ ಭೂಮಿಯ ಒಂದು ಸಂರಕ್ಷಣೆಗೆ, ಭೂಮಿಯ ಫಲವತ್ತತೆ ಕಾಪಾಡಿಕೊಳ್ಳೋ ಜೊತೆಗೇನೆ ನಿಮಗೆ ಇದು ಯಾವ ರೀತಿಯಿಂದ ಲಾಭದಾಯಕವಾಗಿದೆ, ನಮ್ಮ ರೈತರಿಗೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸರ್, ತೋಟಗಾರಿಕೆ ಬೆಳೆಗೆ ಅಡಿಕೆ ಹಾಕಿ ಅಡಿಕೆ ಒಳಗೆ ನಾನು ಕೋಕ ಹಾಕಿದ್ದೇನೆ ಸರ್, ಒಂದ್ ಎಕರೆಗೆ ಬಾಳೆ ಹಾಕಿದ್ದೇನೆ ಸರ್, ಕೋಕದಲ್ಲಿ ಹೋದ ಸರಿ ಒಳ್ಳೆ ರೇಟ್ ಸಿಕ್ತು, ಒಂದ್ 1.5 ಲಕ್ಷ ಬಂತು ಎಕ್ಸ್ಟ್ರಾ ಅದು ಅದನ್ನ ಮಾಡಿದಕ್ಕೆ. ಅಡಿಕೆಗೆ ನನಗೆ 4 ಲಕ್ಷ ಬಂದ್ರು, ಇದ್ರಾಗ 1.5 ಲಕ್ಷ ಬಂತು, ಅಲ್ಲಿಗೆ 5.5 ಲಕ್ಷ ಆಯ್ತು, ಬರೀ ಅಡಿಕೆನ ಆಗಿದ್ರೆ 4 ಲಕ್ಷಕ್ಕೆ ನಿಂತ್ಕೋಬೇಕಾಯ್ತು ಸರ್, ಆದ್ರೆ ಮತ್ತೆ ಹೊಲದಾಗ ಏನು ಬೆಳೀತದಲ್ಲ ಅದ್ರ ಹಾಕೋದ್ರಿಂದ ಹೊಲಕ್ಕೆ 4 ಹೆಸರು ಹೋಗ್ತವೆ, ಆಮೇಲೆ ಜೀವಾಮೃತ ಮಾಡ್ಕೊಂಡ್ ಕೆಲಸ ಮಾಡ್ತಿರ್ತಾವ ಸರ್, ಹೊಲದಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಆರೋಗ್ಯ ಯಾವ್ದು ರೋಗನೂ ಬರಲ್ಲ ಸರ್, ಚೆನ್ನಾಗಿರ್ತವ ನಾವು, ಬೆವರು ಸೂರಿಸಿದ್ರೆ ಮನುಷ್ಯ ಆರೋಗ್ಯ ಚೆನ್ನಾಗಿರುತ್ತೆ ಸರ್, ಒಂದ್ 4 ಲೀಟರ್ ನೀರು ಕೊಡಿದ್ರೆ 1 ಲೀಟರ್ ಬೆವರು ಹೋದ್ರೆ ಮನುಷ್ಯನಿಗೆ ಯಾವುದೇ ಕಾಯಿಲೆ ಬರಲ್ಲ ಸರ್, ಮನೆಗೆ ಕುತ್ಕೊಂಡು ಬರೀ ಅಡಿಕೆ ಅಲ್ಲ ಬಿಡ ನೀರ್ ಬಿಡೋದು, ತಿಂಗಳು ಒಂದ್ಸರಿ ನೀರ್ ಬಿಡಕ್ಕೆ ಅಷ್ಟೇ ಹೊಲಕ್ಕೆ ಹೋಗಿ ಅಡ್ಡಾಡ್ಕೆ ಬಂದ್ರೆ ಮನುಷ್ಯನ ರೋಗ ಜಾಸ್ತಿ ಆಗುತ್ತೆ, ಎಚ್ಕಿ ವೆಹಿಕಲ್ ನಲ್ಲಿ ಅಡ್ಡಾಡ್ತಾರೆ, ನಡ್ಕೊಂಡು ಹೋಗೋದು ಕಡಿಮೆ ಆಗಿದೆ. ಈಗ ಪ್ರತಿ ನಾವು ಕೂಡ ಬೈಕ್ ನಲ್ಲಿ ಹೋಗ್ತೇವೆ, ಬೈಕ್ ನಲ್ಲಿ ಹೋದ್ರೆ ಅಲ್ಲಿ ಕೆಲಸ ಮಾಡಿದ್ರೆ ಉಪಯೋಗ ಆಗುತ್ತೆ. ಮೊದಲೆಲ್ಲ ನಡ್ಕೊಂಡು ಹೋಗ್ತಿದ್ವಿ, ಅದರಿಂದ ಶ್ರಮ ಹೆಚ್ಚಿಗೆ ಆದಷ್ಟು ರೋಗ ಕಡಿಮೆ ಆಗುತ್ತೆ ಸರ್ ಮನುಷ್ಯನಿಗೆ. ಅದರಿಂದ ಆಮೇಲೆ ಕೋಕ ಹಾಕೋದ್ರಿಂದ ಅದರಲ್ಲಿ ಎಲೆ ಬಹಳ ಬೀಳುತ್ತೆ ಸರ್. ಆಮೇಲೆ ವರ್ಷಕ್ಕೊಂದ್ಸಲ ಟೂನಿಂಗ್ ಮಾಡಬೇಕು. ಅದರಲ್ಲಿ ಅತಿ ಉತ್ಕೃಷ್ಟವಾದ ಗೊಬ್ಬರ ಸಿಗುತ್ತೆ, ಎರೆಹುಳು ಗೊಬ್ಬರ ಸರ್. ನೀವು ತೆಗೆದ್ರೆ ನೋಡಬಹುದು, ಹಿಂಗ್ ತೆಗೆದ್ರೆ ಮೇಲೆ ಮಿದು ಬರುತ್ತೆ, ಆಮೇಲೆ ಗೊಬ್ಬರನ ಬರುತ್ತೆ ಸರ್. ನೀವು ಟೀ ಪುಡಿ ಬಂದಂಗ್ ಬರುತ್ತೆ ಸರ್. ಹೇಗೆ ಇದು ಮಣ್ಣು ಪರೀಕ್ಷೆ ಮಾಡಿಸ್ತೀರಾ? ವರ್ಷಕ್ಕೆ ಈ ವರ್ಷ ಮಾಡಿಸಿದ ಸರ್. ಎರಡು ವರ್ಷ ಬಿಟ್ಟು ಒಂದ್ ವರ್ಷ ವರ್ಷಕ್ಕೊಂದ್ಸರಿ ಮಾಡಿಸ್ತೀರಾ? ನ್ಯೂನತೆ ಕಂಡಿದೆ ಸರ್. ಏನ್ ಕಡಿಮೆ ಇದೆ ಅಂತ ಹೇಳಿದ್ದಾರೆ ವಿಜ್ಞಾನಿಗಳು? ವಿಜ್ಞಾನಿಗಳು ರಿಪೋರ್ಟ್ ಬರ್ಬೇಕು ಸರ್. ಈಗ ಈ ಸರಿ ಡೀಟೇಲ್ಸ್ ಎಲ್ಲ ಕೊಟ್ಟಿ. ಹೋದ್ಸಲ ಪರವಾಗಿಲ್ಲ ಸರ್, ಎಲ್ಲ ಭೂಮಿಕನ ನಂದು ಉತ್ತಮವಾಗಿ ಬಂದೈತೆ ಅಂತ ಹೇಳಿದ್ರು. ಈ ಸರಿ ಇನ್ನು ಚೆನ್ನಾಗ್ ಬರ್ಬೋದು. ನೀರಿಂದ ಟೆಸ್ಟ್ ಮಾಡಿಸಿದೀರಾ? ನೀರಿಂದು ಎರಡು ಕೊಟ್ಟಿದ್ದ ಸರ್. ನೀರಿಂದು ನಮ್ದು ಹಳ್ಳ ಇದೆ ಸರ್, ಹಳ್ಳದ ನೀರು ಸಿಹಿ ಬರುತ್ತೆ. ಹುಳಿ ಮಣ್ಣು ಅದು ಅದ್ರದ್ದೇನು ಸಮಸ್ಯೆ ಕಾಣಿಸಿಲ್ಲ? ಇಲ್ಲ, ನಮ್ದು ಭತ್ತ ಮಾಡೋದು ಜೋಗ್ನಲ್ಲ ಸರ್. ಉಪ್ಪಿನಂಶ ಅದ, ಅದರಲ್ಲಿ ಭತ್ತನ ಬೆಳಿತಿರಲಿಲ್ಲ ಸರ್. ಅದು ಒಂದ್ ಹೇಳ್ಬಿಡ್ತಾನೆ. ಅದು ಈ ಪೂರ್ತಿ ಜೋಗ ಹತ್ತಿ ಹೋಗ್ಬಿಟ್ಟಿತ್ತು. ಅದನ್ನ ಯಾವ್ದು ಸಹಾಯಧನ ಪಡೆಯದಲ್ಲಿ ನಾನೇ ಸ್ವಂತಕ್ಕೆ ಸಿಪೇಜ್ ಮಾಡಿಸಿದೆ ಸರ್. ಪೈಪ್ ಲೈನ್ ತೆಗ್ಸಿ ಪ್ಲಾಸ್ಟಿಕ್ ಪೈಪ್ ತಗೊಂಡು ಅದನ್ನ ಮಿಷಿನ್ ಕೊರೆದು ಅದ್ರ ಮೇಲೆ ಇದು ಬರ್ತಲ್ಲ ಸರ್, ತೆಂಗಿನ ನಾರಿಂದು ಅದನ್ನ ಹಾಕಿ ಅದ್ರ ಮೇಲೆ ಮರಳು ಹಾಕಿ ಅದನ್ನ ಮಾಡ್ದೆ. ಅದು ಸಕ್ಸಸ್ ಆಯ್ತು ಸರ್. ಆ ಸಕ್ಸಸ್ ಆದಿಂದ ಅಲ್ಲಿ ಭತ್ತ ಬರ್ತ ಬೆಳೆಯಕ್ಕೆ ನಾಟಿಸ್ತಿದ್ವಿ, ಭತ್ತ ಕಿತ್ತಿಲ್ಲ ಅಷ್ಟೊಂದು ಜೋಗ ಮೇಲೆ ಬರೋದು. ಈಗ ಅದು ಒಳಗಿಂದ ಒಳಗೆ ಹೋಗೋದ್ರಿಂದ ಅದ್ರ ಸಾವಯವ ಭತ್ತನು ಅದರಲ್ಲಿ 27 ಚೀಲ 28 ಚೀಲ ಬೆಳೆದ ಸರ್. ಭತ್ತ ಯಾವ ತಳಿ ಅಂತ ಹೇಳ್ತೀರಿ ಸ್ವಾಮಿ? ಇದು ಆರ್ ಎನ್ ಆರ್ ಬೆಳೀತಾರೆ. ಆರ್ ಎನ್ ಆರ್ ಇದು ಎಲ್ಲಿ ನೀವೇ ಇದು ಮಾಡಿಸಿದ್ದ ಬೀಜ ಎಲ್ಲಿಂದ? ಕೃಷಿ ಇಲಾಖೆ ಅಂತ, ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಜೊತೆಗೆ ಈಗ ಅಡಿಕೆ ಅಂತ ಹೇಳಿದಿರಲ್ವಾ, ಇದು ಯಾವ ತಳಿ? ಇದು ಚನ್ನಗಿರಿ ಲೋಕಲ್ ತಳಿ ಸರ್. ಸ್ಥಳೀಯವಾಗಿ ಸಿಗ್ತಕ್ಕಂಥದ್ದು. ನೀವೇ ಮಾಡಿದ್ರು ಸಸಿ? ನಾವೇ ಸಸಿ ಮಾಡಿ ಅಲ್ಲಿ ಈಗ ಅಲ್ಲ 30 ವರ್ಷದ ತೋಟ ಸರ್. 30 ವರ್ಷದ ಅವಾಗಿಂದ ಮಾಡ್ತಾ ಇದ್ದಾರೆ. ಅವಾಗಿಂದ ಮತ್ತೆ ಅದನ್ನ ಮತ್ತೆ ಮುಂದುವರ್ಸಿಲ್ಲ ಸರ್. ಅಷ್ಟೇ ಅಡಿಕೆ, ಮತ್ತೆ ಭತ್ತ ಅಷ್ಟು ಬಿಟ್ರೆ ಮತ್ತೆ ಅಡಿಕೆ ಜಾಸ್ತಿ ಮಾಡಕ್ಕೆ. ಈಗ ಕೂಲಿ ಆಳುಗಳ ನಿರ್ವಹಣೆ ಹೇಗೆ ಮಾಡ್ಕೊಂಡಿದ್ರಿ? ಕೂಲಿ ಆಳು ಅಂದ್ರೆ ಸರ್ ನನ್ನ ಜೊತೆಗೆ ಒಬ್ಬನ ಕರ್ಕೊಂಡು ಕೆಲಸ ಮಾಡ್ತೇನೆ ಸರ್. ಅಷ್ಟೇ, ನಾನು ಕೆಲಸ ಮಾಡ್ತೇನೆ ಅಷ್ಟೇ. ನೀವು ಅಂದ್ರೆ ಈಗ ಜಮೀನು ಉಳುಮೆ ಮಾಡ್ಬೇಕಂದ್ರೆ, ಬಿತ್ತನೆ ಮಾಡ್ಬೇಕಂದ್ರೆ, ರಾಶಿ ಮಾಡ್ಬೇಕಂದ್ರೆ, ಈಗ ಅಂತ ಸಮಯದಲ್ಲಿ ಎಷ್ಟು ಜನ ಬೇಕಾಗ್ತಾರೆ ನಿಮ್ಗೆ ಸರ್? ನಾಟಿ ಮಾಡಕರ ನಾನು ಮಿಷಿನ್ ನಾಟಿ ಮಾಡಿಸ್ತೇನೆ, ಅವಾಗೇನು ಅಷ್ಟು ಸಮಸ್ಯೆ ಆಗಲ್ಲ. ಕಳೆ ತೆಗಿಯಕರ ಒಂದ್ ಸ್ವಲ್ಪ ಕಳಿಗೆ ಕೂಲರ್ ಕರ್ಕಂತಾನೆ, ಅದು ಬಿಟ್ರೆ ಇನ್ನು ಜೀವಾಮೃತ ಹಾಕಕ್ಕೆ ಅದಕ್ಕೆ ನನ್ನ ಜೊತೆಗೆ ಒಬ್ರು ಕರ್ಕಂತಾನೆ ಸರ್. ಆಮೇಲೆ ತೋಟದ ಉಳುಮೆ ಮಾಡಲ್ಲ ಸರ್ ತೋಟ, ನಾನು ಜೀರೋ ಕಲ್ಟಿವೇಶನ್, ಅದನ್ನು ಮಿಷಿನ್ ನಲ್ಲಿ ಹುಲ್ಲು ಹೊಡಿತೇವೆ ಸರ್. ನಾನು ನಮ್ಮ ಮತ್ತೊಬ್ರು ಕರ್ಕೊಂಡು ಅವನು ಒಂದ್ ಸ್ವಲ್ಪ ನಾವು ಸ್ವಲ್ಪ ಅಲ್ಲೇ ಬಿಡ್ತೇವೆ. ಗೊಬ್ಬರ ಇದ್ರ ಜೊತೆಗೆ ಈಗ ದನಕರುಗಳು ಏನಾದ್ರು ಸಾಕ್ತಾ ಇದೀರಾ? ಒಂದ್ ಆಕಳ ಇದೆ ಸರ್. ಆಕಳ ಅಷ್ಟೇ? ಅದು ಮನೆಗೋಸ್ಕರ? ಮನೆಗೋಸ್ಕರ. ಹಣ್ಣು ಬೆಳೆಗಳಲ್ಲದೆ ತರಕಾರಿ ಏನಾದ್ರು? ತರಕಾರಿ ಆಗಲ್ಲ ಸರ್, ಒಬ್ರ ಕೈಲಿ ಎಲ್ಲಾನು ಮಾಡಕ್ ಆಗಲ್ಲ. ಸ್ವಲ್ಪ ಒಂದೊಂದ್ಸರಿ ಆಗ್ತಾವ ಸರ್, ಅದೊಂದ್ ಸ್ವಲ್ಪ ದಿವಸ ಬಳಸ್ತೇವೆ, ಮತ್ತೆ ಬೇರೆ ಕಡೆ ಕೊಂಡ್ಕೊಂತೇವೆ. ಕುಟುಂಬದಲ್ಲಿ ನಿಮ್ಮ ಒಂದು ಸದಸ್ಯರು ನಿಮಗೆ ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ಕೃಷಿ ನಿಮ್ಮ ಒಂದು ಕೆಲಸಕ್ಕೆ? ನಮ್ಮ ಮನೆಯವರು ಸರ್ ಕೃಷಿ ಮಂತ್ಯದಿಂದ ಬಂದಿಲ್ಲ, ಅವ್ರ ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ಇಲ್ಲ. ಇಲ್ಲ ಇಲ್ಲ. ಹಾಗಾಗಿ ನನ್ನ ಮಕ್ಳು ಬರ್ತಾರೆ ಸರ್ ನನ್ನ ಪರ ಮಾತಾಡಕ್ಕೆ. ನನ್ನ ಮಕ್ಳು ಅವ್ರು ಬರ್ತಾರೆ, ಕಳಿತಿಗೆ ಬರ್ತಾರೆ, ಅವ್ರು ಓದ್ತದಲ್ಲ, ಹಂಗಾಗಿ ಹೆಚ್ಚಿಗೆ ಇದನ್ನ ಮಾಡಿಲ್ಲ ಸರ್. ಅವ್ರು ಏನು ನಿಮ್ ಮಕ್ಳಿಗೆ ಏನ್ ಮಾಡ್ಬೇಕಂತಂದ್ರೆ, ಯಾವ ರೀತಿಯಿಂದ ಅವರು ಕೃಷಿಗೆ ತಗೊಂಡ್ ಬರ್ಬೇಕಂತೀರಾ, ಅಥವಾ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಕೆಲಸ ಇದ್ ಮಾಡ್ಬೇಕಂತ ಹೇಳ್ತೀರಾ? ಹೌದು, ಅವ್ರಿಗೆ ಬಿಟ್ಟಿದ್ದು ಸರ್. ನಾನು BSc AG ಮಾಡಿಸ್ಬೇಕು ಅಂತ ಇದ್ದೀನಿ, ಅವ್ರಿಗೆ ಒಂದ್ ಸ್ವಲ್ಪ ಆಸಕ್ತಿ ಇದೆ, ನೋಡೋಣ ಸರ್. ಅದಾದ್ರೆ ಆಗ್ಬೋದು, ಹೆಚ್ಚಿಗೆ ಓದಿದ್ರೆ ಬೇರೆ ಆದ್ರು ಸೆಕೆಂಡ್ ಇಯರ್ ಪಿಸಿ ಒತ್ತಳಿ ಸರ್, ಅವ್ರನ್ನು BSc AG ಮಾಡಿಸಿ ಅವ್ರು ನನಗಿರೋದು ನನ್ನ ಕ್ಷೇತ್ರದಲ್ಲಿ ಇರ್ಲಿ ಅನ್ನೋ ಆಸೆ ನೋಡ್ಬೇಕು ಸರ್. ಒಂದು ಇದರಲ್ಲೇ ಮುಂದುವರಿಸಬೇಕು ನನ್ನ ಆಸೆ. ಅವ್ರ ಆಸೆ ಏನೈತೆ ಅಂತ ಹೆಂಗ ಹೇಳಕ್ಕಾಗುತ್ತೆ ಸರ್? ಅವರಿಗೆ ನೀವು ಯಾವ ರೀತಿಯಿಂದ ಮಾರ್ಗದರ್ಶನ ಕೊಡ್ತೀರಾ ಅದ್ರ ಮೇಲೆ ಹೋಗ್ತದೆ. ಇಲ್ಲ, ಅವ್ರು ಯಾವ ರೀತಿಯಿಂದ ತಗೊಳ್ತಾರೆ ಅದು ನೀವು ಹೇಳಿದ್ ನಾವು ಕೇಳ್ತಾರ ಸರ್. BSc AG ಮಾಡ್ತಾನೆ ಅಂತ ಹೇಳಿದಲ್ಲ ನನ್ನ ದೊಡ್ಡ ಮಗಳು, ಸಣ್ಣ ಇಬ್ರು ಸಣ್ಣರಿದ್ದಾರೆ ಸರ್, ಮೂವರು ಮಕ್ಳು, ನನಗೆ ಮೂವರು ಹೆಣ್ಮಕ್ಳು. ಕೃಷಿ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಐತೆ ಸರ್ ಅವ್ರಿಗೆ. ನಮ್ಮ ಮನೆಯವ್ರು ಮಾಡಲ್ಲ ಕೆಲಸ, ಅವ್ರು ಮಾಡಕ್ ರೆಡಿ ಇದಾರೆ ಸರ್, ರೆಡಿ ಮಾಡ್ತಾರೆ. ಒಟ್ಟಾರೆ ಕೃಷಿಯ ಒಂದು ಅನುಭವದಲ್ಲಿ ಈ ಒಂದು ನೆಮ್ಮದಿಯ ಜೀವನ ನಿಮ್ಗೆ ಇನ್ನೂ ತೃಪ್ತಿ ಕೊಡ್ಲಿ ಅಂತ ನಾವು ಕೂಡ ಹಾರೈಸುತ್ತ, ಇದುವರೆಗೆ ನಮ್ಮ ಒಂದು ಭದ್ರಾವತಿ ಆಕಾಶವಾಣಿ FM ಕೇಂದ್ರಕ್ಕೆ ತಮ್ಮ ಒಂದು ಕೃಷಿ ಮಾಹಿತಿ ಜೊತೆಗೆ ಕೃಷಿಯ ಅನುಭವ ಜೊತೆಗೆ ನಮ್ಮ ರೈತರಿಗೆ ಒಂದು ಕಿವಿ ಮಾತಾಗಿ, ಏನು ಈಗ ಅಡಿಕೆ ಬೆಳೆನೆ ಎಲ್ಲರೂ ಬೆಳೀತಾ ಇದ್ದಾರೆ, ಅದನ್ನ ಊಟಕ್ಕಾಗಿ ಕೂಡ ಸ್ವಲ್ಪ ಬೆಳೆದು ಅಡಿಕೆ ಬೆಳೆಯಿರಿ ಅಂತ ನೀವು ಇದು ಕೂಡ ಹೇಳಿದಿರಿ. ಜೊತೆಗೆ ಈಗ ಈ ಒಂದು ಕೃಷಿ ನಿಮಗೆ ಏನನ್ಸುತ್ತೆ, ಲಾಭದಾಯಕವೋ ಇಲ್ಲ ಇದು ಒಂದು ಉದ್ಯಮವಾಗಿ ತಗೋಬೇಕಂತೀರಾ, ಯಾವ ರೀತಿಯಿಂದ ಸರ್? ಸರ್ ಇದರಲ್ಲಿ ಲಾಭ ಇದೆ, ಲಾಭ ಇಲ್ಲದ್ರೆ ನಮ್ ಕೃಷಿ ಬಿಟ್ಟರೆ ಬೇರೆ ಏನಲ್ಲ. ನಾನು ಒಂದು ಬಿಲ್ಡಿಂಗ್ ಕಟ್ಕೊಂಡಿ, ಒಂದು ಅನುಕೂಲ ಅನುಕೂಲ ಅಂದ್ರೆ ಬಹಳ ಅನುಕೂಲ ಆಗಕ್ ಆಗಲ್ಲ, ನೆಮ್ಮದಿ ಜೀವನ ಮಾಡ್ಬೋದು ಸರ್. ನೆಮ್ಮದಿ ಇಲ್ಲ ಜೀವನ ಎಷ್ಟು ದುಡ್ಡು ಇದ್ರು ನೆಮ್ಮದಿ ಇಲ್ಲ ಅಂದ್ರೆ ಅದು ಜೀವನ ಆಗಲ್ಲ ಸರ್. ನೆಮ್ಮದಿ ಜೀವನ ಮಾಡಕ್ ಎಷ್ಟು ಬೇಕೋ ಅಷ್ಟು ಆಗುತ್ತೆ ಸರ್. ಐಫೈ ಜೀವನ ಮಾಡಕ್ ಆಗಲಿದ್ರು ನನ್ನ ಪ್ರಕಾರ ನನಗೆ ತೃಪ್ತಿ ಇದೆ ಸರ್. ಇನ್ನೊಬ್ಬರಿಗೆ ತೃಪ್ತಿ ಪಡಿಸಕ್ಕ ಅಂತ ಅವ್ರಿಗೆ ಯಾವ ಮನಸ್ಥಿತಿ ಹೆಂಗಿರುತ್ತೆ ಗೊತ್ತಿಲ್ಲ, ಕೃಷಿಯಲ್ಲಿ ತೃಪ್ತಿ ಪಡ್ಕೋಬಹುದು ಸರ್. ಕಷ್ಟಪಡ್ಬೇಕು, ಕೈ ಮುಟ್ಟಿ ಕೆಲಸ ಮಾಡಿದ್ರೆ ನೆಮ್ಮದಿ ಸಿಗುತ್ತೆ, ಆದಾಯನೂ ಸಿಗುತ್ತೆ, ಜೀವನ ಮಾಡಕ್ ಎಷ್ಟು ಬೇಕೋ ಅಷ್ಟು ತೊಂದರೆ ಏನಿಲ್ಲ ಸರ್. ಒಂದ್ 3 ಎಕರೆ 4 ಎಕರೆ 5 ಎಕರೆ ಜಮೀನು ಇದ್ರೆ ಜೀವನ ಮಾಡಕ್ಕೆ ತೊಂದರೆ ಇಲ್ಲ, ನೋಡಬಹುದು. ಆಮೇಲೆ ಎಲ್ಲಾ ರೈತರು ಕೂಡ ಅವರು ಎಷ್ಟು ಸಾಧ್ಯನ ಅಷ್ಟು ಸಾವಯವ ಮಾಡಲಿ ಅತಿ. ಆಮೇಲೆ ಭೂಮಿಗೆ ಹೆಚ್ಚು ವಿಷ ಹಾಕೋದ್ರಿಂದ ಅವ್ರ ಮನೆಯವರ ಫಸ್ಟ್ ವಿಷ ತಿಂದು ವಿಷದಾತ್ರ ಆಗಬಾರ್ದು, ಅವರು ಕೂಡ ಕಡಿಮೆ ಕೆಮಿಕಲ್ ಕಡಿಮೆ ಔಷಧಿ ಬಳಸಿ ಎಷ್ಟು ಸಾಧ್ಯನ ಅಷ್ಟನ್ನ ಮಾಡಂತಾರು. ಪೂರ್ತಿ ಸಾವಯವ ಮಾಡೋರು ಖುಷಿ ಅವ್ರು ಮಾಡಿದ್ರೆ ಅವ್ರಿಗೆ ಬಹಳ ತುಂಬಾ ಸಂತೋಷ. ನನಗೆ ಸ್ವಲ್ಪ ಕಡಿಮೆ ಮಾಡಲಿ ಅಂತ ಬಯಸ್ತೇನೆ. ಆಮೇಲೆ ಗುಳಿಗೆ ಅಂತ ಬರುತ್ತೆ ಸರ್, ಅದು ಸಸಿ ಒಳಗೆ ಬಂದು ಬೀಜದೊಳಗೆ ಮಿಕ್ಸ್ ಆಗ್ಬಿಡುತ್ತೆ, ಅಂತವೆಲ್ಲ ಬಳಸಬಾರ್ದು ಅಂತ ಅವರಲ್ಲಿ ಮನವಿ ಮಾಡ್ತೇನೆ ಸರ್. ಈಗ ಸರ್ಕಾರದವರು ಹೇಳ್ತಾರೆ ರೈತರ ಒಂದು ಆದಾಯ ದ್ವಿಗುಣ ಆಗ್ಬೇಕು ಅಂತ ಹೇಳ್ತಾ ಇದಾರೆ, ನೀವೇನಂತೀರಾ ಇದ್ರ ಬಗ್ಗೆ? ಈಗ ನೀವು ಸಾವಯವ ಕೃಷಿಕರು, ರೈತರ ಒಂದು ಆದಾಯ ದ್ವಿಗುಣ ಆಗುತ್ತಾ, ಅಥವಾ ಯಾವ ಬೆಳೆಯಲ್ಲಿ, ಏನು ಆಹಾರ ಪದಾರ್ಥಗಳ ಬೆಳೆಯಲ್ಲೇ ಮಾಡಬಹುದಾ ಇಲ್ಲ ತೋಟಗಾರಿಕೆ ಬೆಳೆಯಲ್ಲಿ ಮಾಡಬಹುದಾ, ಸಾಧ್ಯತೆ ಅಸಾಧ್ಯತೆ ಬಗ್ಗೆ ಸ್ವಲ್ಪ ಹೇಳಿ. ತೋಟಗಾರಿಕೆ ಬೆಳೆಯಲ್ಲಿ ಮಾಡಬಹುದು ಸರ್, ತೋಟಗಾರಿಕೆ ಬೆಳೆಯಲ್ಲಿ ಹೆಚ್ಚು ಆದಾಯ ಬರುತ್ತೆ, ಆಹಾರದ ಬೆಳೆಯಲ್ಲಿ ಹೆಚ್ಚಿಗೆ ಆದಾಯ ಬರಲ್ಲ, ಕಡಿಮೆ ಆಗುತ್ತೆ. ಅದಕ್ಕೆ ಸರ್ಕಾರ ಆಹಾರದ ಬೆಳೆಗೆ ಹೆಚ್ಚಿಗೆ ಪ್ರಾತಿನಿಧ್ಯ ಕೊಡಬೇಕು. ಆಮೇಲೆ ಸಾವಯವ ಕೃಷಿ ಮಾಡೋರಿಗೆ ಒಂದು ಮಾರ್ಕೆಟಿಂಗ್, ಒಂದು ಜಿಲ್ಲೆಗೆ ಒಂದು ಮಾರ್ಕೆಟಿಂಗ್ ಸರ್ಕಾರನ ವ್ಯವಸ್ಥೆ ಮಾಡಿ ಅಲ್ಲೇ ಮಾರಾಟ ಮಾಡೋ ವ್ಯವಸ್ಥೆ ಮಾಡಿದ್ರೆ ಸಾವಯವ ಕೃಷಿಕರು ಹೆಚ್ಚಿಗೆ ಆಗ್ತಾರೆ. ಇಲ್ಲಿ ತರಳುವ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇವರು ಪ್ರತಿ ಶನಿವಾರ ಸಾವಯವ ಸಂತೆ ಅಂತ ಮಾಡಿಕೊಡ್ತಾರೆ ಸರ್. ಇದು ಕೃಷಿ ಇಲಾಖೆರು ತುಂಬಾ ಉಪಯೋಗ ಆಗಿದೆ ಸರ್. ಇದರಂತೆ ಕೃಷಿ ಇಲಾಖೆರು ಒಂದು ಮಾಡ್ಬೇಕು ಸರ್, ಅವರಿಗೆ ಯಾವುದೇ ಶುಲ್ಕ ಇಲ್ದಂಗೆ ಮಾರಾಟ ಮಾಡಕ್ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಉತ್ತಮ ಅಂತ ನನಗೆ ಅನ್ಸುತ್ತೆ. ಇದರ ಜೊತೆಗೆ ಈಗ ನೀವ್ ಏನ್ ಬಯಸ್ತೀರಾ ಸರ್ಕಾರದಿಂದ, ಯಾವ ಒಂದು ಸೌಲಭ್ಯಗಳು ಬೇಕಂತ ಹೇಳ್ತೀರಾ? ಇನ್ನು ಏನು ಈಗಾಗಲೇ ಸುಮಾರು ಯೋಜನೆಗಳು ತಗೊಂಡ್ ಬಂದಿದ್ದಾರೆ ಸರ್ಕಾರದವರು, ರಾಜ್ಯ ಸರ್ಕಾರ ಸೇರಿ ಕೇಂದ್ರ ಸರ್ಕಾರದವರು ಕೂಡ ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರಿಗೆ, ಜಮೀನಿ ಒಂದು 1/4 ಎಕರೆ ಇರ್ತಕ್ಕಂಥವರಿಗೆ ಯಾವ ರೀತಿಯಿಂದ ಸಹಕಾರ ಮತ್ತೆ ಯಾವ ರೀತಿಯಿಂದ ಯೋಜನೆಗಳು ತರಬೇಕಂತ ಹೇಳ್ತೀರಾ ಸರ್ಕಾರದಿಂದ? ಸರ್ಕಾರ ಏನು ಸೌಲಭ್ಯ ಕೊಡೋದು ಬೇಡ ಸರ್, ಅವರಿಗೆ ಒಳ್ಳೆ ರೇಟ್ ಕೊಟ್ಟರೆ ಸಾಕಷ್ಟೇ. ಒಳ್ಳೆ ರೇಟ್ ಕೊಟ್ರೆ MSP ಏನ್ ಜಾರಿ ಮಾಡಿದ್ರೆ ಈ ಸರ್ಕಾರಿ ನೌಕರಿ ಹೆಂಗೆ ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ಹೆಚ್ಚಿಗೆ ಆಗುತ್ತ, ರೈತರಿಗೆ ಅದೇ ತರ ಹೆಚ್ಚಿಗೆ ಕೊಡ್ಲಿ ಸರ್ಕಾರ. ಸಹಾಯಧನ ಅಂತ ಕೊಡೋದು ಬೇಡೇ ಬೇಡ ಸರ್, ಬೇಡ ಅಂತ ಹೇಳ್ತೀರಾ? ಬೇಡೇ ಬೇಡ ಸರ್, ಅವ್ರು ಶ್ರಮಿಕರಿಗೆ ಆದಾಯ ಬರೋ ರೀತಿ ಕೊಟ್ರೆ ಸಾಕು ಸಾಕು ಸರ್. ಸಹಾಯಧನ ಕೊಡಿದ್ರೆ ಯಾವ ಅರ್ಥನೂ ಇಲ್ಲ ಸರ್, ಅದು ಅವ್ರ ಸಹಾಯಧನ ಅಲ್ಲಿ ಬಿಟ್ಟು ಇಲ್ಲಿ ಬರೋ ಅಷ್ಟೊತ್ತಿಗೆ ಅದು ಕಡಿಮೆ ಆಕೆಂತ ಬರುತ್ತೆ. ಯಾವುದೇ ಯೋಜನೆ ಸಹಾಯಧನ ಬಿಟ್ಟು ಅವರಿಗೆ ಸರಿಯಾದ ಬೆಲೆ ಶ್ರಮಕ್ಕೆ ತಕ್ಕಂತ ಆದಾಯ ಕೊಟ್ರೆ ಸಾಕು ಸರ್, ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಒಳ್ಳೇದು ರುದ್ರೇಶ್ ಅವರೇ, ಇದುವರೆಗೆ ತಾವು ತುಂಬಾ ಒಂದು ತಮ್ಮ ಕೃಷಿ ಅನುಭವ, ಅದರಲ್ಲಿ ವಿಶೇಷವಾಗಿ ಸಾವಯವ ಕೃಷಿಯ ಅನುಭವನ ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ, ಮತ್ತೆ ಇದು ಸಾವಯವ ಪದಾರ್ಥವನ್ನ ಉಪಯೋಗಿಸ್ತಕ್ಕಂಥವರಿಗೆ, ಅದರಲ್ಲಿ ಉಡ್ಕೊಂಡು ಬಂದ್ಬಿಟ್ಟು ಕೇಳ್ತಕ್ಕಂತ ಒಂದು ಗ್ರಾಹಕರಿಗೆ ತಾವು ಮನದಟ್ಟಾಗಿ ತಮ್ಮ ಒಂದು ಕೃಷಿಯ ಅನುಭವಗಳನ್ನ, ಮಿಶ್ರ ಬೆಳೆ ಪದ್ಧತಿ, ಅಂತರ್ ಬೆಳೆ ಪದ್ಧತಿ ಮಾಡ್ಕೊಂಡ್ಬಿಟ್ಟು ಭತ್ತ ಮತ್ತು ಅಡಿಕೆಯಲ್ಲಿ 10 ವರ್ಷದಿಂದ ನಿರಂತರವಾಗಿ ತಾವು ತೊಡಗಿಸಿಕೊಂಡಿದ್ದೀರಾ. ಮುಂದೆ ನಿಮ್ಮ ಹಾಗೇನೆ ಇನ್ನು ನಮ್ಮ ರೈತರು ಹೆಚ್ಚೆಚ್ಚಿಗೆ ಈ ಒಂದು ಸಾವಯವ ಕ್ರಮವನ್ನ ಅಳವಡಿಸಿಕೊಳ್ಳಿ, ನಿಮ್ಮ ಮೂಲಕ ನಿಮ್ಮ ಒಂದು ಕೃಷಿ ಮಾಡ್ತಕ್ಕಂಥದ್ದು ನಿಮ್ಮ ಜಮೀನಿಗೆ ಬಂದು ನೋಡಿ ಇದನ್ನ ಅಳವಡಿಸಿಕೊಡ್ಲಿ, ಅವರು ಕೂಡ ನಿಮ್ಮ ಹಾಗೆ ಮುಂದುವರಿಲಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳುತ್ತಾ, ಇದುವರೆಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರಕ್ಕೆ ತಾವು ಮಾಹಿತಿ ನೀಡಿದಕ್ಕೆ ಧನ್ಯವಾದ. ಇನ್ನೊಮ್ಮೆ ನಮಸ್ಕಾರ. ನಮಸ್ಕಾರ ಸರ್. ಹಂಗೇನಾದ್ರೂ ನಮ್ಮ ತೋಟಕ್ಕೆ ಬರೋದಾದ್ರೆ ಬರಬಹುದು ಸರ್. ನನ್ನ ಫೋನ್ ನಂಬರ್ 9538111979. ಇದುವರೆಗೆ ಸಾವಯವ ಕ್ರಮದಲ್ಲಿ ಸಮಗ್ರ ಕೃಷಿ ಪದ್ದತಿ ಅನುಸರಿಸುತ್ತಿರುವ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕಾರಿಗನೂರು ಗ್ರಾಮದ ಪ್ರಗತಿಪರ ರೈತರಾದ ಟಿವಿ ರುದ್ರೇಶ್ ಅವರೊಂದಿಗಿನ ವಿಶೇಷ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ.

ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ನಾಳಿನ ಮಕ್ಕಳ ಮರಗಳ ಮುರಿಯುವುದು ಬೇಡ ತಂದೆಗಳೇ, ನಾಳಿನ ಮಕ್ಕಳ ಮರಗಳ ಮುರಿಯುವುದು ಬೇಡ ತಂದೆಗಳೇ, ಅನಾಥ ಮಾಡದಿರಿ ಅನಾಥ ಮಾಡದಿರಿ, ಗಿಡಗಳ ನೆಟ್ಟು ಬೆಳೆಯ ಗುಡಿ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ, ದೇವರು ಕೊಟ್ಟ ಕಾಡು ಭೂಮಿಯ ಎಲ್ಲ ಮಕ್ಕಳಿಗೆ. ಇದುವರೆಗೆ ಪರಿಸರ ಗೀತೆ ಕೇಳಿದಿರಿ. ಈಗಷ್ಟೇ ಪ್ರಸಾರವಾದ ಸಂದರ್ಶನದ ಕುರಿತು ಒಂದು ವಾಟ್ಸ್ಆಪ್ ಸಂದೇಶ ಬಂದಿದೆ ನೋಡೋದಾದ್ರೆ, ಹಂಪಣ್ಣ ಅವರು ನ್ಯಾಮತಿಯಿಂದ, ಇಂದಿನ ಕೃಷಿ ರಂಗದಲ್ಲಿ ಸಾವಯವ ಕೃಷಿಕ ರುದ್ರೇಶ್ ಅವರ ಸಂದರ್ಶನ ಚೆನ್ನಾಗಿತ್ತು. ನಿಜವಾದ ಅನ್ನದಾತರು ಇವರು. ಅವರು ಹೇಳಿದಂತೆ ರೈತರು ಮಾರಾಟಕ್ಕೆ ಅಲ್ಲದಿದ್ದರೂ ಅವರ ಸ್ವಂತ ಊಟಕ್ಕಾದರೂ ಬೆಳೆದುಕೊಳ್ಳುವುದು ಒಳ್ಳೆಯದು. ರಾಸಾಯನಿಕಯುಕ್ತ ವಿಷಯುಕ್ತ ಆಹಾರ ತಿಂದು ಎಂದು